ದಶಾವತಾರದಲ್ಲಿ ನಾಲ್ಕನೇದು ನರಸಿಂಹಾವತಾರ. ನರಸಿಂಹನ ಅವತಾರ ಆಗಿದ್ದು ವೈಶಾಖ ಶುದ್ಧ ಚತುರ್ದಶಿ. ನರಸಿಂಹರೂಪಿ ಪರಮಾತ್ಮನ ಪತ್ನಿ ಲಕ್ಷ್ಮೀದೇವಿ. ಜೀವನ ಶರೀರದಲ್ಲಿ ರಸನೇಂದ್ರಿಯಕ್ಕೆ ನಿಯಾಮಕನಾಗಿರ್ತಕ್ಕಂಥವನು ನರಸಿಂಹರೂಪಿ ಪರಮಾತ್ಮ. ಈಶಾನ್ಯ ದಿಕ್ಕಿನಲ್ಲಿ ರುದ್ರಾಂತರ್ಗತನಾಗಿದ್ದು ರುದ್ರದ ಮೂಲಕ ದಾನದ ಬುದ್ಧಿ ನೀಡುವನು ಕೂಡ ಇದೇ ನರಸಿಂಹರೂಪಿ ಪರಮಾತ್ಮ. ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ತಿಳಿಸ್ತಾರೆ, ಹರನ ಮಂದಿರದಲ್ಲಿ ಗೋಧನ ಧರಣಿ ಕನ್ಯಾದಾನಗಳು ಬಂದ ಅರಗಳಿಗೆ ತಡೆಯದಲ್ಲಿ ಕೊಡುತ್ತಿ ಹಚಿತ್ತ ಪುಟ್ಟುವುದು. ಈ ಎಲ್ಲ ದಾನ ಧರ್ಮಗಳು ನಡೀಬೇಕು ಅಂತಾದರೆ ನರಸಿಂಹರೂಪಿ ಪರಮಾತ್ಮನೇ ರುದ್ರಾಂತರ್ಗತನಾಗಿದ್ದು ರುದ್ರನಿಗೂ ಆ ಜೀವನಿಗೂ ಕೂಡ ಪ್ರೇರಕನಾಗಿರ್ತಕ್ಕಂಥವನು. ಈ ನರಸಿಂಹಾವತಾರದ ಹಿನ್ನೆಲೆಯನ್ನು ನೋಡಿದಾಗ ಶ್ರುತಿಗಳು ಅಥವಾ ವೇದಗಳು ಪರಮಾತ್ಮನಲ್ಲಿ ಅಣುತ್ವ ಮಹತ್ವ ಮುಂತಾಗಿರ್ತಕ್ಕಂಥ ವಿರುದ್ಧ ಧರ್ಮಗಳಿವೆ. ಬೇರೆ ಸ್ಥಳಗಳಲ್ಲಿ ಈ ಧರ್ಮಗಳಿಗೆ ಒಂದೇ ಕಡೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಶ್ರುತಿಗಳು ವರ್ಣನೆ ಮಾಡ್ತಾ ಇದೆ. ಆದರೆ ಇದು ಪರಮಾತ್ಮನಲ್ಲಿ ಮಾತ್ರ ಸಾಧ್ಯ ಅಂತ ಕೂಡ ವರ್ಣಿಸ್ತಾ ಇವೆ. ಮತ್ತು ಚರಾಚರಾತ್ಮಕವಾಗಿರ್ತಕ್ಕಂಥ ಜಗತ್ತಿನ ಎಲ್ಲ ವಸ್ತುಗಳ ಒಳಗು ಹೊರಗು ನಿಯಾಮಕನಾಗಿರ್ತಕ್ಕಂಥವನು ಪರಮಾತ್ಮ ಅಂತ, ಅವನನ್ನು ಬಿಟ್ಟರೆ ಇನ್ಯಾರೂ ಈ ರೀತಿಯಾಗಿ ಸ್ವತಂತ್ರತ್ವೇನ ನಿಯಾಮಕತ್ವ ವ್ಯಾಪಕತ್ವ ಇದನ್ನು ವ್ಯಕ್ತತ್ವ ಇದನ್ನು ಹೊಂದಿಲ್ಲ ಅಂತ ಶ್ರುತಿಗಳೆಲ್ಲ ಕೊಂಡಾಡ್ತಾ ಇರೋದು. ಇದನ್ನು ಸ್ಪಷ್ಟಪಡಿಸೋದಕ್ಕಾಗಿಯೇ ನರತ್ವ ಮತ್ತು ಸಿಂಹತ್ವ ಎರಡೂ ವಿರುದ್ಧ ಧರ್ಮಗಳಾಗಿರ್ತಕ್ಕಂಥದ್ದು, ಆ ಎರಡೂ ವಿರುದ್ಧ ಧರ್ಮ ಉಳ್ಳವನಾಗಿ ಕಂಬದಿಂದ ಪರಮಾತ್ಮ ಪ್ರಕಟನಾದ ನರಸಿಂಹರೂಪದಿಂದ ಅಂತ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶಾತ್ಮನಃ ಅದೃಶ್ಯತ್ವಾತ್ ಅದ್ಭುತ ರೂಪಮದ್ವಹನ್ ಸ್ತಂಭೇ ಸಭಾಯಂ ನ ಮೃಗಂ ನ ಮಾನುಷಂ ಅಂತ ಈ ರೀತಿಯಾಗಿ ವರ್ಣನೆ ಮಾಡುವಂಥದ್ದು. ತನ್ನ ಭೃತ್ಯನಾಡಿರ್ತಕ್ಕಂಥ ಮಾತನ್ನು ಸತ್ಯ ಮಾಡಲಿಕ್ಕಾಗಿ, ಎಲ್ಲ ಚರಾಚರ ಪ್ರಪಂಚದಲ್ಲಿ ತಾನು ವ್ಯಾಪ್ತ ಅಂತ ತಿಳಿಸ್ಲಿಕ್ಕಾಗಿ, ಆ ಎಲ್ಲ ಮಾತುಗಳನ್ನು ಸತ್ಯ ಮಾಡಲಿಕ್ಕಾಗಿ ಪರಮಾತ್ಮ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಮೃಗವೂ ಅಲ್ಲದ ಮನುಷ್ಯನೂ ಅಲ್ಲದೆ ಇರತಕ್ಕಂಥ ರೂಪವನ್ನು ಧಾರಣೆ ಮಾಡಿ ಸಭಾಮಂಟಪದಲ್ಲಿ ಕಂಬದಲ್ಲಿ ಕಾಣಿಸಿಕೊಂಡ ಅಂತ ಈ ರೀತಿಯಾಗಿ ನರಸಿಂಹರೂಪಿ ಪರಮಾತ್ಮನ ವರ್ಣನೆ ಅನ್ನೋದು ಭಾಗವತಾದಿ ಗ್ರಂಥಗಳು ತಿಳಿಸ್ತಾ ಇರೋದು. ಆ ಮೂಲಕ ಶುಕ್ಲಶೋಣಿತ ಸಂಬಂಧದಿಂದ ಪರಮಾತ್ಮ ಹುಟ್ಟೋದಿಲ್ಲ, ಜ್ಞಾನಾನಂದಾತ್ಮಕವಾಗಿರ್ತಕ್ಕಂಥ ದೇಹ ಅವನಿಗಿರೋದು, ನಿತ್ಯನಾದ ಅವನಿಗೆ ಉತ್ಪತ್ತಿಯೇ ಇಲ್ಲ ಅಂದರೆ ಅಜ ಜನನ ಮರಣರಹಿತನಾಗಿರ್ತಕ್ಕಂಥವನು ಪರಮಾತ್ಮ, ಜನಿ ಪ್ರಾದುರ್ಭಾವೆ ಆದ್ದರಿಂದ ನರಸಿಂಹರೂಪನಾಗಿ ಕಂಬದಿಂದ ಆವಿರ್ಭಾವ ಹೊಂದಿದ ಅಂತ ಈ ರೀತಿಯಾಗಿ. ದೇವತೆಗಳಿಂದ ಸ್ತೋತ್ರ ಮಾಡಲ್ಪಟ್ಟಿರತಕ್ಕಂಥ ಉಗ್ರ ಪರಾಕ್ರಮರಾಗಿರ್ತಕ್ಕಂಥ ಪರಮಾತ್ಮ ನರಸಿಂಹರೂಪದಿಂದ ಪ್ರಾದುರ್ಭೂತನಾಗಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಅವನ ಮಗ ಪ್ರಹ್ಲಾದರಾಜರಿಗೆ ಅಭಯ ನೀಡಿ ನಂತರ ದೇವತಾ ಸಮೂಹವನ್ನೆಲ್ಲ ಸಂತೋಷಪಡಿಸ್ದ ಅಂತ ಈ ರೀತಿಯಾಗಿ ನರಸಿಂಹರೂಪಿ ಪರಮಾತ್ಮನ ಪ್ರಾದುರ್ಭಾವ, ಆ ರೂಪದಿಂದ ಮಾಡ್ತಕ್ಕಂಥ ಕಾರ್ಯ, ದೇವತೆಗಳಿಗೆ ಮಾಡತಕ್ಕಂಥ ವಿಶೇಷ ಅನುಗ್ರಹ ಎಲ್ಲವನ್ನು ಕೂಡ ತಿಳಿಯುವಂಥದ್ದು. ಇಂಥ ನರಸಿಂಹರೂಪಿ ಪರಮಾತ್ಮನನ್ನು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನಾರಾಯಣ ವರ್ಮದಲ್ಲಿ ನಮಗೆ ವಾದಿರಾಜರು ಕನ್ನಡದಲ್ಲಿ ತಿಳಿಸ್ಕೊಡ್ತಾರೆ. ಭಯಗಳಲ್ಲಿ ನರಸಿಂಹನಾಗಿ ರಕ್ಷಿಸುವಂಥ, ಕಂಟಕಗಳಿಂದ ಕೂಡಿರ್ತಕ್ಕಂಥ ಅರಣ್ಯ ಮಾರ್ಗದಲ್ಲಿ ಪಾದತ್ರಾಣ ಅಥವಾ ಪಾದರಕ್ಷೆಗಳನ್ನು ಹಾಕಿ ದಾಟ್ಬೋದು, ರೋಗಗಳನ್ನು ವೈದ್ಯರ ಚಿಕಿತ್ಸೆಯಿಂದ ಪರಿಹರಿಸ್ಕೋಬೋದು, ದೊಡ್ಡ ನದಿ ಅಥವಾ ಸಮುದ್ರಗಳನ್ನು ದೋಣಿಯಿಂದ ದಾಟಬಹುದು, ಬೆಟ್ಟವನ್ನು ಹಗ್ಗದ ಸಹಾಯದಿಂದ ಹತ್ತಬಹುದು. ಆದರೆ ಜೀವರಿಗೆ ಅನಾದಿ ಕಾಲದಿಂದ ಅಂಟಿರ್ತಕ್ಕಂಥ ಅಜ್ಞಾನ ಅನ್ನೋ ಮಾರ್ಗವನ್ನು ದಾಟಲಿಕ್ಕೆ ಸುಲಭ ವಿಧಾನಗಳು ಯಾವುದೂ ಇಲ್ಲ. ಅಜ್ಞಾನದಿಂದ ಆಗ್ತಕ್ಕಂಥ ಅನರ್ಥಗಳನ್ನು ತಪ್ಪಿಸ್ಕೋಬೇಕು ಅಂತಾದರೆ ಇರ್ತಕ್ಕಂಥ ಏಕೈಕ ಮಾರ್ಗ ಅಂದರೆ ಪರಮಾತ್ಮನ ಒಲುಮೆಯನ್ನು ಪಡೆಯೋದು, ಅದು ಬಿಟ್ಟರೆ ಬೇರೆ ಮಾರ್ಗ ಅನ್ನೋದು ಇಲ್ಲೇ ಇಲ್ಲ. ಇಂತಹ ಅಜ್ಞಾನ ಪ್ರಸಂಗಗಳಲ್ಲಿ ನಮ್ಮನ್ನು ರಕ್ಷಣೆ ಮಾಡುವಂಥ ಆ ನರಸಿಂಹರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ಅಜ್ಞಾನಿನಂ ಜ್ಞಾನದೋ ವಿಷ್ಣು ಜ್ಞಾನಿನಂ ಮೋಕ್ಷದಶ್ಚ ಸಹ, ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವುದು ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡುವನು ಕೂಡ ಪರಮಾತ್ಮನೇ ಅಂತ. ಅನಾದಿಯಾಗಿ ಜೀವರಿಗೆ ಇರತಕ್ಕಂಥ ಲಿಂಗ ಶರೀರವು ಕೂಡ ವಿರಜಾನದಿ ಸ್ಥಾನ ಆದ ನಂತರ ನರಸಿಂಹರೂಪಿ ಪರಮಾತ್ಮನೇ ತನ್ನ ಖಡ್ಗದಿಂದ ಅದನ್ನು ಸೀಳಿ ಬಿಡಿಸುವಂಥದ್ದು. ಹೀಗೆ ಎಲ್ಲ ಸಾಧಕರಿಗೂ ಕೂಡ ನರಸಿಂಹರೂಪಿ ಪರಮಾತ್ಮನ ಅನುಗ್ರಹ ಅನ್ನೋದು ಬೇಕೇ ಬೇಕು ಅಂತ. ಜ್ಞಾನ ಮಾರ್ಗದಲ್ಲಿ ಸಾಗುವ ಸಂದರ್ಭದಲ್ಲಿ ಸ್ವಲ್ಪ ಅಜ್ಞಾನಾದಿ ಕತ್ತಲೆ ಇದ್ದರೂ ಕೂಡ ಸಾಧನೆಗೆ ಪ್ರತಿಬಂಧಕ ಅನ್ನೋದಾಗ್ತಾ ಇದೆ. ಅದಕ್ಕೆ ಆ ಸ್ವಲ್ಪ ಅಜ್ಞಾನ ಇದ್ದರೂ ಕೂಡ ಅಜ್ಞಾನವನ್ನು ಕತ್ತಲೆ ಮಾರ್ಗದಲ್ಲಿ ಜೀವ ಹೋಗೋದು ಬಹಳ ದುಸ್ತರವಾಗಿರ್ತಕ್ಕಂಥ ಕೆಲಸ. ಯಾಕೆ ಈ ರೀತಿಯಾಗಿ ಆಗತ್ತೆ ಅಂದರೆ ಜಗತ್ತಿನಲ್ಲಿ ಒಂದೊಂದು ಮತ ಒಂದೊಂದು ಮಾರ್ಗವನ್ನು ಬೋಧಿಸ್ತಾ ಇದೆ. ಅದರಿಂದ ಯಾವ ಮತವನ್ನು ಆಶ್ರಯ ಮಾಡಿದರೆ ಸರಿಯಾದ ದಾರಿಯಲ್ಲಿ ಅಥವಾ ಮೋಕ್ಷದ ದಾರಿಯಲ್ಲಿ ಜೀವ ಹೋಗ್ಬೋದು ಅಂತ ತಿಳ್ಕೊಳ್ಳೋದು ಕಷ್ಟ. ಅದಕ್ಕೆ ನರಸಿಂಹರೂಪಿ ಪರಮಾತ್ಮನ ಅನುಗ್ರಹ ಇತ್ತು ಅಂತಾದರೆ ಜ್ಞಾನ ಮಾರ್ಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಅಂದರೆ ಸಂಶಯ ಜ್ಞಾನ ವಿದ್ಯಾಜ್ಞಾನಗಳು ಇಲ್ಲದೆ ನಡೀಲಿಕ್ಕೆ ಸಾಧ್ಯ. ಅದಕ್ಕೆ ಆ ನರಸಿಂಹರೂಪಿ ಪರಮಾತ್ಮನ ಅನುಗ್ರಹ ಅನ್ನೋದು ಜ್ಞಾನ ಮಾರ್ಗದಲ್ಲಿ ಬೇಕೇ ಬೇಕು ಅಂತ. ಅದಕ್ಕಾಗಿ ಶ್ರೀಮದಾಚಾರ್ಯರು ನರಸಿಂಹರೂಪಿ ಪರಮಾತ್ಮನನ್ನು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ. ನರಸಿಂಹೋ ಅಖಿಲ ಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ. ಅಂದರೆ ನಮಗಿರ್ತಕ್ಕಂಥ ಅಜ್ಞಾನ ವಿದ್ಯಾಜ್ಞಾನ ಅಥವಾ ಸಂಶಯ ಜ್ಞಾನ ಇದೆಲ್ಲ ಪರಿಹಾರ ಮಾಡಿ ನಮಗೆ ನಿಶ್ಚಯ ಜ್ಞಾನವನ್ನು ತಂದುಕೊಡಬೇಕು. ಈ ಸಿದ್ಧಾಂತಕ್ಕೆ ದಿವಾಕರ ಸೂರ್ಯನಂತೆ ಬೆಳಗ್ತಕ್ಕ ಅಂಥ ಪ್ರಕಾಶಮಾನನಾಗಿರ್ತಕ್ಕಂಥ ನರಸಿಂಹರೂಪಿ ಪರಮಾತ್ಮನ ಅನುಗ್ರಹ ಆಯಿತು ಅಂತಾದರೆ ನಮಗೆ ಜ್ಞಾನ ಮಾರ್ಗದಲ್ಲಿ ಯಾವುದೇ ಪ್ರತಿಬಂಧಕಗಳಿಲ್ಲದೆ ಸಾಗುವುದು ಸುಲಭ ಅಂತೇಳಿ ವಾದಿರಾಜರು ನರಸಿಂಹನನ್ನು ಪ್ರಾರ್ಥಿಸಬೇಕಾದ ರೀತಿಯನ್ನು ಹೀಗೆ ತಿಳಿಸ್ಕೊಡ್ತಾರೆ. ನಮಸ್ತೆ ನರಸಿಂಹಾಯ ಸಮಸ್ತ ಕರ ವೈರಿಣೆ ಪ್ರಮಾಸ್ತು ಮೇ ಭ್ರಮೋ ಮಾಸ್ತು ಶಮೋಸ್ತು ಮಮ ವೈರಿಣಾಮ್ ಅಂತ. ನಮ್ಮ ಭ್ರಮೆ ಅಜ್ಞಾನ ಹೀಗೆ ಸಾಧನೆಗೆ ಪ್ರತಿಬಂಧಕ ಆಗಿರ್ತಕ್ಕಂಥ ಎಲ್ಲ ಶತ್ರುಗಳನ್ನು ಅದು ಅಂತಃಶತ್ರು ಇರಲಿ ಬಾಹ್ಯಶತ್ರು ಇರಲಿ ಎಲ್ಲವನ್ನು ಪರಿಹರಿಸಿ ಅನುಗ್ರಹಿಸುವಂಥ ಆ ನರಸಿಂಹರೂಪಿ ಪರಮಾತ್ಮನಲ್ಲಿ ಸಾಧಕನಾದವನು ಪ್ರಾರ್ಥನೆ ಮಾಡಬೇಕು ಅಂತ ವಾದಿರಾಜರು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಈ ಮಿಥ್ಯಾಜ್ಞಾನ ಅಥವಾ ಸಂಶಯ ಜ್ಞಾನಗಳಿಗೆ ಕಾರಣ ಏನು ಅಂತ ಪ್ರಶ್ನೆ ಬಂದರೆ ನಮ್ಮ ಎಲ್ಲ ಪಾಪಕರ್ಮಗಳೇ ಅದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥದ್ದು. ಆ ಎಲ್ಲ ಪಾಪಗಳ ನಿವೃತ್ತಿಗಾಗೂ ಕೂಡ ನರಸಿಂಹರೂಪಿ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು. ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಶ್ರೀಮದಾಚಾರ್ಯ ತಿಳಿಸ್ಕೊಡುವಂಥದ್ದು. ಅದರೆಲ್ಲ ಸಂಗ್ರಹವನ್ನು ದಾಸರಿಡ್ತಾರೆ. ನರಸಿಂಹ ಮಂತ್ರ ಬಂದಿರಲು ಸಾಕು ದುರಿತ ಕೋಟಿಯ ತೆರೆದು ಭಾಗ್ಯವನ್ನು ಕೊಡುವ. ನಮ್ಮ ಎಲ್ಲ ದುರಿತಗಳು ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಎಲ್ಲ ದುರಿತಗಳಿಂದ ನಾವು ಪಾರಾಗಬೇಕು ಅಂತಾದರೆ ಆ ನರಸಿಂಹರೂಪಿ ಪರಮಾತ್ಮನನ್ನು ವಿಶಿಷ್ಟವಾಗಿ ಉಪಾಸನೆ ಮಾಡಿದ್ರೆ ಆ ಎಲ್ಲ ದುರಿತಗಳು ನಿವೃತ್ತಿ ಜೊತೆಗೆ ಇಷ್ಟಪ್ರಾಪ್ತಿ ಕೂಡ ಆಗ್ತಾಯಿದೆ. ಕೇವಲ ನಾವು ಮಾತ್ರ ನರಸಿಂಹನನ್ನು ಅಜ್ಞಾನ ಪರಿಹಾರಕ್ಕಾಗಿ ಆಶ್ರಯಿಸುವಂಥದ್ದಲ್ಲ, ಅಂದರೆ ಸಾಮಾನ್ಯ ಮನುಷ್ಯರು ಮಾತ್ರ ಅಂತಲ್ಲ. ಚಿತ್ತೇಶ ಅಂದರೆ ಮನೋಭಿಮಾನಿಯಾಗಿರ್ತಕ್ಕಂಥ ಚಿತ್ತಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು, ವಿತ್ತೇಷ ಅಂದರೆ ವಿತ್ತ ಅಂದರೆ ಸಂಪತ್ತು ಅದಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಕುಬೇರ, ಹೀಗೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಆ ನರಸಿಂಹರೂಪಿ ಪರಮಾತ್ಮನನ್ನೇ ಆಶ್ರಯಿಸುವಂಥದ್ದು ಅಂತ. ಮನೋಭಿಮಾನಿ ಅಂದರೆ ಜ್ಞಾನ ಮಹೇಶ್ವರಾದಿಚೇತ್ ಅಂತ ಅನ್ನುವಂತೆ ಮನೋಭಿಮಾನಿ ರುದ್ರದೇವರು ಕೂಡ ತಮಗೆ ನಿಶ್ಚಯ ಜ್ಞಾನ ಪ್ರಾಪ್ತಿಗಾಗಿ ಆ ನರಸಿಂಹರೂಪಿ ಪರಮಾತ್ಮನನ್ನೇ ಉಪಾಸನೆ ಮಾಡುವಂಥದ್ದು. ನಂತರ ವಾಸೋ ಮದನ್ಯೋ ಜಗದೀಶ್ವರೋ ಹರಿಹಿ ಅಂಥೇಳಿ ಗುಡುಗಿರ್ತಕ್ಕಂಥ ಅಬ್ಬರ್ಸಿರ ಹಿರಣ್ಯಕಶಿಪುವಿನ ಅಜ್ಞಾನದ ಪರ್ವತವನ್ನು ಕೂಡ ಖಂಡಿಸಲಿಕ್ಕೆ ಬಾಲಕರಾಗಿರ್ತಕ್ಕಂಥ ಪ್ರಹ್ಲಾದರಾಜರು ಕೂಡ ಆ ನರಸಿಂಹರೂಪಿಯ ಪರಮಾತ್ಮನನ್ನೇ ಅಂದರೆ ಭಗವಂತನನ್ನೇ ಆಶ್ರಯ ಮಾಡಿ ಅವನನ್ನೇ ಸ್ತೋತ್ರ ಮಾಡಿ ಜಗತ್ತಿಗೇ ನರಸಿಂಹರೂಪದ ದರ್ಶನಕ್ಕೆ ಕಾರಣರಾದವರು ಪ್ರಹ್ಲಾದರಾಜರು ಅಂತ ಈ ರೀತಿಯಾಗಿ ಸಪ್ತಮಸ್ಕಂದ ಭಾಗವತದಲ್ಲಿ ಕೇಳುವಂಥದ್ದು. ಹೀಗೆ ಜ್ಞಾನಪ್ರದನಾಗಿರ್ತಕ್ಕಂಥ ಮನೋಭಿಮಾನಿ ರುದ್ರದೇವರಿಗೆ ಮೂರು ಕಣ್ಣುಗಳಿರುವಂತೆ ಸೋಮ ಸೂರ್ಯ ಅನಲ ವಿಲೋಚನ ಅಂತ ಹರಿಕಥಾಂಸಾರದಲ್ಲಿ ಹೇಳುವಂತೆ ರುದ್ರಾಂತರ್ಗತ ನರಸಿಂಹರೂಪಿ ಪರಮಾತ್ಮನಿಗೂ ಕೂಡ ಮೂರು ಕಣ್ಣುಗಳಿರುವಂಥದ್ದು. ಆ ರುದ್ರದೇವರ ಆ ನರಸಿಂಹದೇವರ ಆ ರೂಪವನ್ನೇ ಉಪಾಸನೆ ಮಾಡಿ ತಾವು ಮೂರು ಕಣ್ಣನ್ನು ಹೊಂದಿದರು ಅಂತ ಈ ರೀತಿಯಾಗಿ ರುದ್ರನ ಮೂರನೇ ಕಣ್ಣು ಕಾಮನನ್ನು ಸುಟ್ಟು ಭಸ್ಮ ಮಾಡಿದಂತೆ ನರಸಿಂಹನ ಮೂರು ಕಣ್ಣು ಕಾಮಾದಿ ಅರಿಷಡ್ವರ್ಗಗಳನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಆ ರೀತಿಯಾಗಿ ಆ ಎಲ್ಲ ಪ್ರತಿಬಂಧಕಗಳನ್ನು ನಾಶ ಮಾಡಿ ಜ್ಞಾನ ಸಾಧನೆಗೆ ಬಂದಿರತಕ್ಕಂಥ ಪ್ರತಿಬಂಧಕಗಳನ್ನು ಕೂಡ ನಾಶ ಮಾಡುವಂಥ ಆ ರೀತಿಯಾಗಿ ನರಸಿಂಹರೂಪಿ ಪರಮಾತ್ಮನನ್ನು ಸಾಧಕನಾದವನು ಉಪಾಸನೆ ಮಾಡಬೇಕು. ಜ್ಞಾನ ಮಾರ್ಗದಲ್ಲಿ ನಡೆಯುವ ಸಂದರ್ಭದಲ್ಲಿ ನರಸಿಂಹನ ಅನುಗ್ರಹ ಅವಶ್ಯ ಆದಂತೆ ಸಂಸಾರ ಅನ್ನೋ ಘೋರ ಅರಣ್ಯದಲ್ಲಿ ಸಂಚಾರ ಮಾಡುವಾಗಲೂ ಕೂಡ ಆ ನರಸಿಂಹನ ಅನುಗ್ರಹ ಅಥವಾ ದಯೆ ಕಾರುಣ್ಯ ಅನ್ನೋದು ಜೀವನಿಗೆ ಬೇಕೇ ಬೇಕು ಅಂತ. ಪ್ರಹ್ಲಾದರಾಜರು ಆ ನರಸಿಂಹರೂಪಿ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡ್ತಾರೆ. ಭಕ್ತವತ್ಸಲಾಗಿರ್ತಕ್ಕಂಥ ಭಗವಂತನೇ, ನನಗೆ ನಿನ್ನ ಉಗ್ರರೂಪದಿಂದ ಭಯ ಅನ್ನೋದಾಗಿಲ್ಲ, ಸಹಿಸಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಈ ಸಂಸಾರ ಚಕ್ರ ಏನಿದೆ ಜನನ ಮರಣ ರೂಪವಾಗಿರ್ತಕ್ಕಂಥದ್ದು ಅದರ ಹಿಂಸೆಯಿಂದ ನನಗೆ ಭಯ ಆಗಿದೆ ಅಂತ ಈ ರೀತಿಯಾಗಿ ನರಸಿಂಹರೂಪಿ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡ್ತಾರೆ. ಭಗವಂತನೇ, ಸಂಸಾರದಲ್ಲಿ ಕಷ್ಟಗಳಿದೆ ಅಂತ ಅಷ್ಟೇ ಅಲ್ಲ, ಆ ಎಲ್ಲ ವಿಷಯ ಪದಾರ್ಥಗಳ ಆಕರ್ಷಣೆಯೂ ಸಹ ಸಂಸಾರದ ಮತ್ತೊಂದು ಘೋರ ದುರಂತ ಅಂಥೇಳಿ. ಭೋಗ ಸಾಮಗ್ರಿಗಳ ಚಾಪಲ್ಯ, ಸುಖ ದುಃಖ ಭಯ ಎಲ್ಲದರಿಂದ ಏನಾಗ್ತಾ ಇದೆ ಅಂದರೆ ಅದರೊಳಗೆ ಆಕರ್ಷವಾಗಿರ್ತಕ್ಕಂಥ ಮನಸ್ಸು ನಿನ್ನಲ್ಲಿ ಕೇಂದ್ರೀಕರಿಸಲಿಕ್ಕೆ ಆಗ್ತಾ ಇಲ್ಲ. ಕಡಿವಾಣ ಇಲ್ಲದೇ ಇರತಕ್ಕಂಥ ಕುದುರೆಯಂತೆ ನಾನಾ ದಿಕ್ಕುಗಳಲ್ಲಿ ಆ ಮನಸ್ಸು ಅನ್ನೋದು ಸಂಚಾರ ಮಾಡ್ತಾ ಇದೆ. ಅಥವಾ ಒಬ್ಬ ಗಂಡನಿಗೆ ಅನೇಕ ಹೆಂಡತಿಯರಿದ್ದರೆ ಯಾವ ರೀತಿ ಆಗ್ತಾ ಇದೆ, ಹಾಗೆ ಆಗ್ತಾ ಇದೆ. ಜೀವ ಒಬ್ಬ, ಅವನ ಇಂದ್ರಿಯಗಳೆಲ್ಲ ಅನೇಕ ಜನ ಪತ್ನಿಯರಿದ್ದಂತೆ, ಕಣ್ಣು ಒಂದು ಹೇಳತ್ತೆ, ಕಿವಿ ಮತ್ತೊಂದು ಮಾರ್ಗದರ್ಶನ ಮಾಡತ್ತೆ, ಹಾಗೆ ಆ ಎಲ್ಲ ಇಂದ್ರಿಯಗಳ ಜಗ್ಗಾಟದಲ್ಲಿ ನಾನು ನುಜ್ಜುಗುಜ್ಜಾಗಿದ್ದೀನಿ. ಅದಕ್ಕೆ ಈ ಸಂಸಾರ ಅನ್ನೋದು ಘೋರ ಅರಣ್ಯದ ಬಿಡುಗಡೆ ಆಗಬೇಕು ಅಂತ ಆದರೆ ನಿನ್ನ ಅನುಗ್ರಹ ಬೇಕೇ ಬೇಕು ಅಂತ ಈ ರೀತಿಯಾಗಿ ಪ್ರಹ್ಲಾದರಾಜರು ಸರ್ವೇಂದ್ರಿಯ ನಿಯಾಮಕನಾಗಿರ್ತಕ್ಕಂಥ ನರಸಿಂಹರೂಪಿಯ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡುವಂಥದ್ದು. ಇನ್ನು ಶತ್ರುಗಳನ್ನು ಎದುರಿಸ್ಲಿಕ್ಕೂ ಕೂಡ ಈ ನರಸಿಂಹರೂಪಿ ಪರಮಾತ್ಮನ ಅನುಗ್ರಹ ಬೇಕು ಅಂತ ಮೂರನೇ ಕಾರಣ. ಯುದ್ಧ ಮುಂತಾಗಿರ್ತಕ್ಕಂಥ ಸಮರ ಅಂದರೆ ದುಷ್ಟರನ್ನು ಎದುರಿಸುವ ಪ್ರಸಂಗದಲ್ಲೂ ಕೂಡ ನರಸಿಂಹರೂಪಿ ಪರಮಾತ್ಮನ ಅನುಗ್ರಹ ಅನ್ನೋದು ಬೇಕೇ ಬೇಕು ಅಂತ. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತ ಆದರೆ ದುಷ್ಟನಾಗಿರ್ತಕ್ಕಂಥ ದುರ್ಯೋಧನ ದುಶ್ಯಾಸನ ಇವರ ಸಂಹಾರ ಕಾಲದಲ್ಲಿ ಮನ್ಯು ನಾಮಕ ನರಸಿಂಹನನ್ನು ಸ್ಮರಣೆ ಮಾಡಿ ವೇದ ಮಂತ್ರೋಚ್ಚಾರಣ ಪೂರ್ವಕವಾಗಿ ನರಸಿಂಹ ದೇವರಿಗೆ ಆಹುತಿ ಅಂತೇಳಿ ಅವರನ್ನು ಸಂಹಾರ ಮಾಡಿ ಸಮರ್ಪಿಸಿದವರು ಮಹಾನುಭಾವರಾಗಿರ್ತಕ್ಕಂಥ ಭೀಮಸೇನ ದೇವರು ಅಂತ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಂ ಅಂತ ಈ ರೀತಿಯಾಗಿ. ಆದ್ದರಿಂದ ದುಷ್ಟರನ್ನು ಎದುರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಸಂಗಗಳು ಕೂಡ ನರಸಿಂಹದೇವರ ಅನುಗ್ರಹದಿಂದ ಕಾರುಣ್ಯದಿಂದ ಮಾತ್ರ ಸಾಧ್ಯ. ಇನ್ನೂ ಒಂದು ಕಾರಣ ಅಂದರೆ ಪ್ರಳಯ ಕಾಲದಲ್ಲಿ ರುದ್ರಾಂತರ್ಗತ ನರಸಿಂಹನೇ ಎಲ್ಲರನ್ನು ಕೂಡ ಭಕ್ಷಣೆ ಮಾಡುವಂಥದ್ದು. ಜಗತ್ತಿನಲ್ಲಿ ರುದ್ರ ಅಂದರೆ ಲಯಕರ್ತೃ, ಬ್ರಹ್ಮ ಅಂದರೆ ಸೃಷ್ಟಿಕರ್ತೃ ಅಂತ ಏನು ಅನಿಸ್ಕೋತಾರೆ, ಅವರಿಗೂ ನಿಯಾಮಕರಾಗಿರ್ತಕ್ಕಂಥವ್ರು ಅವರನ್ನು ಭಕ್ಷಣೆ ಮಾಡುವನು ಪ್ರಳಯ ಕಾಲದಲ್ಲಿ ಈ ನರಸಿಂಹರೂಪಿ ಪರಮಾತ್ಮನೇ. ಎದ್ರೋ ಶೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ತಿತ ಅಗ್ನಿಸ್ಫರತ್ ಅಂತ ಆ ರೀತಿಯಾಗಿ ಹೇಳುವಂತೆ ಇಂಥ ನರಸಿಂಹರೂಪಿ ಪರಮಾತ್ಮನೇ ಪ್ರಳಯ ಕಾಲದಲ್ಲೂ ಕೂಡ ಪ್ರಳಯವನ್ನು ರುದ್ರಾಂತರ್ಗತನಾಗಿ ಇದ್ದು ಮಾಡುವಂಥವನು. ಇಂತಹ ನರಸಿಂಹರೂಪಿ ಪರಮಾತ್ಮನನ್ನು ಇಂದಿಗೂ ಕೂಡ ಹರಿವರ್ಷ ಕಂಠದಲ್ಲಿ ಪ್ರಹ್ಲಾದರಾಜರು ಸ್ತೋತ್ರ ಮಾಡುತ್ತಾ ಇರುವಂಥದ್ದು. ಶ್ರೀ ಲಕ್ಷ್ಮೀ ನರಸಿಂಹ ನಮ್ಮ ಮನಸ್ಸಿನಲ್ಲಿ ನೆಲೆಗೊಳ್ಳಬೇಕು ಅಂತಾದರೆ ನಿರ್ವ್ಯಾಜವಾಗಿರ್ತಕ್ಕಂಥ ಭಗವದ್ಭಕ್ತಿಯನ್ನು ಅಳವಡಿಸ್ಕೊಳ್ಬೇಕು. ಭಕ್ತಿ ಹೊಂದಿದ್ದಲ್ಲಿ ಸದ್ಗುಣಗಳೆಲ್ಲ ಸಂಗಮ ಆಗ್ತದೆ, ಆವಾಗ ದೇವಾನುದೇವತೆಗಳು ಕೂಡ ಅಲ್ಲಿ ಆಗಮಿಸ್ತಾರೆ ಅಂತ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈರ್ ಗುಣೈಸ್ತತ್ರ ಸಮಾಸತೆಯೇ ಸುರಾಹ ಅಂಥೇಳಿ. ಭಗವಂತ ಭಕ್ತೈಕಲಭ್ಯ, ಭಗವಂತನನ್ನು ಒಲಿಸ್ಕೊಳ್ಳೋಕ್ಕೆ ಭಕ್ತಿಯನ್ನು ಬಿಟ್ಟರೆ ಅನ್ಯ ಮಾರ್ಗ ಇಲ್ಲ. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ದೀಪ ಇಲ್ಲದೇ ಇರತಕ್ಕಂಥ ಮನೆಗೆ ಕಳ್ಳರು ಸಲೀಸಾಗಿ ನುಗ್ತಾರೆ, ಅದೇ ದೀಪ ಉರಿತಾ ಇದ್ದರೆ ಜನರು ಎಚ್ಚರದಿಂದ ಇದ್ದಾರೆ ಅಂತ ತಿಳ್ಕೊಂಡು ಆ ಕಳ್ಳರು ಆ ಮನೆಗೆ ಬರಲಿಕ್ಕೆ ಹಂಚ್ತಾರೆ, ಹೆದರ್ತಾರೆ. ಅದರಂತೆ ಅಜ್ಞಾನ ಅನ್ನೋ ಕತ್ಲರು ತುಂಬಿದ ಮನೆ ಒಳಗೆ ದುಷ್ಕರ್ಮಗಳನ್ನು ಅಥವಾ ಅಸತ್ಕರ್ಮಗಳನ್ನು ಅಸುರರು ಧೈರ್ಯವಾಗಿ ಪ್ರವೇಶ ಮಾಡ್ತಾರೆ. ನಮ್ಮಲ್ಲಿರ್ತಕ್ಕಂಥ ಸದ್ಗುಣಗಳನ್ನೆಲ್ಲ ಅವರು ಅಪಹಾರ ಮಾಡ್ತಾರೆ, ಅದರಿಂದ ಏನಾಗುತ್ತೆ, ಮನಸ್ಸು ದುರ್ಗುಣಗಳ ಅಡಗುದಾಣ ಆಗಿ ಪರಿವರ್ತನೆ ಆಗುತ್ತೆ. ಅದೇ ಮನೆಯಲ್ಲಿ ಸದ್ಗುಣಗಳು ಅನ್ನೋ ದೀಪ ಉರಿತಾ ಇದ್ದರೆ ಸದ್ಗುಣಗಳ ಪ್ರತೀಕರಾಗಿರ್ತಕ್ಕಂಥ ಎಲ್ಲ ದೇವಾನುದೇವತೆಗಳು ಕೂಡ ಅಲ್ಲಿ ಆಗಮಿಸ್ತಾರೆ. ಆವಾಗ ನಮ್ಮ ಶರೀರ ಅನ್ನದೇನು ಹೃದಯ ಮಂದಿರ ಅಲ್ಲಿ ನಿರಂತರವೂ ಕೂಡ ಭಕ್ತಿಯನ್ನು ನಂದಾದೀಪ ಉರಿತಾ ಇದ್ದರೆ ಯಾವ ಕಳ್ಳ ಕಾಕರ ಭಯವೂ ಇಲ್ಲ. ಅದಕ್ಕೆ ಇಂಥ ನರಸಿಂಹರೂಪಿ ಪರಮಾತ್ಮನನ್ನು ಎಲ್ಲ ದುರಿತಗಳ ನಿವೃತ್ತಿಗಾಗಿ ನಾವು ಸ್ತೋತ್ರ ಮಾಡೋಣ. ನಮಗೆ ಬರ್ತಕ್ಕಂಥ ಎಲ್ಲ ಜ್ಞಾನ ಮಾರ್ಗದಲ್ಲೂ ಕೂಡ ಪ್ರತಿಬಂಧಕಗಳ ನಾಶಕ್ಕೆ ನರಸಿಂಹರೂಪಿ ಅನುಗ್ರಹ ಬೇಕು. ಇನ್ನು ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರದಿಂದ ಜಯ ಸಿಗಬೇಕು ಅಂತಾದರೆ ನರಸಿಂಹರೂಪಿ ಪರಮಾತ್ಮನ ಅನುಗ್ರಹ ಬೇಕು. ಇನ್ನು ಯುದ್ಧ ಪ್ರಸಂಗ ಅರ್ಥ ಶತ್ರು ಬಾಹ್ಯ ಶತ್ರು ಈ ರೀತಿಯಾಗಿ ಶತ್ರುಗಳ ಗೆಲ್ಲುವ ಪ್ರಸಂಗ ಬಂದಾಗೂ ನಮಗೆ ನರಸಿಂಹರೂಪಿ ಪರಮಾತ್ಮನ ಅನುಗ್ರಹ ಬೇಕು. ಆದ್ದರಿಂದ ನರಸಿಂಹರೂಪಿ ಪರಮಾತ್ಮನನ್ನು ನಿತ್ಯದಲ್ಲಿ ಸಾಧಕರಾದವನು ಸ್ತೋತ್ರಾದಿಗಳನ್ನು ಮಾಡಲೇಬೇಕು. ಜಗನ್ನಾಥದಾಸರು ತತ್ವ ಸುವಾಲೆಯಲ್ಲಿ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ. ಕಂದ ಕರೆಯಲು ಕಂಬದಿಂದುದಿಸಿ ರಕ್ಷಿಸಿದಿ, ವಂದಿಸಿದ ಸುರರ ಸಲಹೀದಿ, ವಂದಿಸಿದ ಸುರರ ಸಲಹೀದೆ ನರಸಿಂಹ ತಂದೆ ನೀ ನಮಗೆ ದಯವಾಗು ಅಂತ ಈ ರೀತಿಯಾಗಿ ಸ್ತೋತ್ರ ಮಾಡುವಂಥದ್ದು. ಹಾಗೆ ಎಲ್ಲ ದಾಸರು ಕೂಡ ನರಸಿಂಹರೂಪಿ ಪರಮಾತ್ಮನನ್ನು ನಿಶ್ಚಯ ಜ್ಞಾನ ಪ್ರಾಪ್ತಿಗಾಗಿ, ಸಂಸಾರದ ಬಿಡುಗಡೆಗಾಗಿ, ಮತ್ತು ಎಲ್ಲ ಕಾಮಕ್ರೋಧಾದಿ ಅರಿಷಡ್ವರ್ಗಗಳಿರ್ಬೋದು, ಬಾಹ್ಯಶತ್ರುಗಳಿರ್ಬೋದು, ಎಲ್ಲರನ್ನು ಗೆಲ್ಲಿಕ್ಕಾಗಿ ಆ ಮನ್ಯುನಾಮಕ ನರಸಿಂಹನನ್ನು ಅವಶ್ಯವಾಗಿ ಸ್ತೋತ್ರ ಮಾಡಲೇಬೇಕು ಅಂತ ಈ ಮೂಲಕ ನಮಗೆ ಪುರಾಣಗಳು ತಿಳಿಸ್ಕೊಡ್ತವೆ.